ಬಳಕೆ ಮಾಡಿಕೊಂಡ ಮಿತಿಯನ್ನು ಮೀಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎರಡರಿಂದ ಮೀಟ್ ಮಾಡಬಹುದು. ಆಮೇಲೆ ಈ ಸಾವಯವದಲ್ಲಿ ಹೇಳಿದಾಗ ಈಗ ಹೇಳಿರೋ ರೀತಿಯಲ್ಲಿ ಸಾವಯವದಲ್ಲಿ ಮಾಡಿದ್ರೆ ಅದೇ ಮಿತಿಯನ್ನು ನಾವು ಮೀಟ್ ಮಾಡಿದ್ದೆ ಆದರೆ ಕಡಿಮೆ ಖರ್ಚು ಇರ್ತದೆ. ಆಮೇಲೆ ಅದೇ ರೀತಿ ಒಂದು ಉತ್ತಮವಾದ ಗುಣಮಟ್ಟವಾದಂಥ ಪ್ರಾಡಕ್ಟ್ ಅನ್ನು ಕೂಡ ನಾವು ತೆಗಿಬಹುದು. ಆಮೇಲೆ ಅದೇ ರೀತಿಯಾದಂತೆ ನಮಗೆ ಬೆಳೆಯ ಇಳುವರಿ ಜೊತೆಗೆ ಒಂದು ಸ್ಟೆಬಿಲಿಟಿಯನ್ನು ಕೂಡ ನಾವು ಮಣ್ಣಿನಲ್ಲಿ ನಾವು ಕಾಪಾಡ್ಕೋಬಹುದು, ಇಳುವರಿಯಲ್ಲಿ ನಾವು ಕಾಪಾಡ್ಕೋಬಹುದು. ಸಾರಜನಕ ಅಂತ ಹೇಳ್ತಾ ಇದ್ವಿ, ಸಾರಜನಕ ಯೂರಿಯಾ ರೂಪದಲ್ಲಿ ರಾಸಾಯನಿಕದಲ್ಲಿ ಕೊಡ್ತಾರೆ. ಆದ್ರೆ ಈ ಸಾವಯವದೊಳಗೆ ಸಗಣಿ ಗೊಬ್ಬರ ಅಥವಾ ಕೊಟ್ಟಿ ಗೊಬ್ಬರದಿಂದ ಒಂದು ಸಿಗುವುದೊಂದು, ದ್ವಿದಳ ಧಾನ್ಯದಿಂದ ಸಿಗುವಂತದ್ದು ಒಂದು, ಮಿಂಚು ಗುಡುಗಿನಿಂದ ಫಿಕ್ಸ್ ಆಗುವಂತದ್ದು ಒಂದು, ಮತ್ತೆ ಬೇರೆ ಬೇರೆ ರೀತಿಯಿಂದ ನಾವು ಕಸ ಕಡ್ಡಿ ಅಂತೇಳಿ ಅದರಲ್ಲಿ ದ್ವಿದಳ ಕಸಗಳು ಕಳೆಗಳು ಇದ್ದಾಗ ಅವು ಕೂಡ ಒದಗಿಸಿಕೊಡ್ತಾವೆ ಅನ್ನುವಂಥದ್ದು. ಹಾಗಾಗಿ ಸಾರಜನಕವನ್ನು ನಾವು ಬೇರೆ ಬೇರೆ ಮೂಲಗಳಿಂದ ಅಲ್ಲಿ ಒದಗಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೇಳಿದಾಗ ಬೆಳೆ ವೈವಿಧ್ಯತೆ ಬಂದಷ್ಟು ಒಳ್ಳೆಯದು. ಏಕದಳ ಎಲ್ಲಿ ಹಾಕ್ತೇವೆ ಅಲ್ಲಿ ದ್ವಿದಳ ಹಾಕಲೇಬೇಕು. ಬಹು ಬೆಳೆ ಪದ್ಧತಿ ಇವೆಲ್ಲ ಒಂದಕ್ಕೊಂದು ಪೂರಕ ಅಲ್ಲ? ಹೌದು ಸರ್, ಎಲ್ಲ ಒಂದಕ್ಕೊಂದು ಪೂರಕ. ಈಗ ನಾವು ಒಂದು ಈ ವರ್ಷ ನಾವು ಏಕದಳ ಬೆಳೆದಿದೆ ಅಂದ್ರೆ ಮುಂದಿನ ವರ್ಷ ನಾವು ಬಹು ಬೆಳೆಗಳನ್ನ ದ್ವಿದಳ ಧಾನ್ಯಗಳನ್ನ ಬೆಳಿಬೇಕು ಅಂತ ನಾವು ಹೇಳ್ತೇವೆ. ಈಗ ದ್ವಿದಳ ಧಾನ್ಯಗಳು ಯಾಕೆ ಬೆಳಿಬೇಕು ನಮಗೆಲ್ಲ ಗೊತ್ತೇ ಇದೆ. ದ್ವಿದಳ ಧಾನ್ಯಗಳು ಬೇರಿನಲ್ಲಿರುವಂತಹ ಗಂಟಿನಿಂದ ಸಾರಜನಕವನ್ನ ಮಣ್ಣಿನಲ್ಲಿ ಅದರಲ್ಲಿರುವ ಸೂಕ್ಷ್ಮಜೀವಿಗಳನ್ನು ಬಳಸ್ಕೊಂಡವು ಮಣ್ಣಲ್ಲಿ ಅವು ಸಾರಜನಕವನ್ನು ಅವು ಫಿಕ್ಸ್ ಮಾಡ್ತವೆ ಅಂದ್ರೆ ಅದನ್ನ ಹಿಡಿದಿಡ್ತವೆ ಅನ್ನೋ ಒಂದು ಪ್ರಮಾಣ. ಇದರಿಂದ ಮಣ್ಣಿನ ಸಾರಜನಕದ ಅಂಶ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅಂಶ. ಅಲ್ಲ, ಈ ವರ್ಷ ಅಥವಾ ಈ ಸೀಸನ್ ಒಳಗೆ ಜೋಳ, ಮುಂದಿನ ಸೀಸನ್ ಕಡ್ಲಿ, ಹಂಗಲ್ಲ, ಜೋಳದ ಜೊತೆನೆ ಕಡ್ಲಿ ಮತ್ತೆ ಕಬ್ಬಿನ ಜೊತೆನೆ ಬೇರೆ ಹುರುಳಿ ಆಗ್ಬೋದು, ಹೆಸರಾಗ್ಬೋದು, ಇಂಥವು ಅಂದ್ರೆ ಒಂದಕ್ಕೊಂದು ಅದು ಅವಾಗ ಫಿಕ್ಸ್ ಮಾಡಿ ನೇರವಾಗಿ ಕೊಡುತ್ತಲ್ಲ, ಆ ರೀತಿ ಮಿಕ್ಸ್ಡ್ ಕ್ರಾಪಿಂಗ್ ಅಂತ. ಮಿಕ್ಸ್ಡ್ ಕ್ರಾಪಿಂಗ್ ಬಹು ಬೆಳೆ ಪದ್ಧತಿಗಳನ್ನು ಉಪಯೋಗಿಸ್ಕೊಂಡಿದ್ದೆ, ಅದು ಮಿಶ್ರ ಬೆಳೆ, ಅಂತರ ಬೆಳೆ, ಮಿಶ್ರ ಬೆಳೆ, ಅಂತರ ಬೆಳೆ, ಬಹು ಬೆಳೆ, ಈ ಎಲ್ಲ ಮೂರು ಪದ್ಧತಿಗಳಿಂದ ಕೂಡ ನಾವು ಏಕದಳ ಧಾನ್ಯಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಬಳಕೆ ಮಾಡಿದ್ರೆ ಖಂಡಿತವಾಗಿ ಕೂಡ ನಾವು ಸಾರಜನಕಗಳನ್ನು ನಾವು ಫಿಕ್ಸ್ ಮಾಡಬಹುದು. ಅದ್ರ ಜೊತೆಗೆ ನಾವು ಇನ್ನೊಂದು ಮುಖ್ಯವಾದ ಅಂಶ ಏನ್ ಗಮನಿಸ್ಬೇಕಪ್ಪ ಅಂತಂದ್ರೆ ಕೀಟಗಳ ಬಾಧೆ, ರೋಗಗಳ ಬಾಧೆ ಹೆಚ್ಚಿಗೆ ಆಗಿ ಪಸರಿಸದಲ್ಲಿ ಅಂದ್ರೆ ಸ್ಪ್ರೆಡ್ ಆಗೋದನ್ನ ನಾವು ಅಲ್ಲಿ ಕಡಿಮೆಯನ್ನು ನಾವು ಬಳಕೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಪೋಷಕಾಂಶ ಮತ್ತು ನೀರಿನ ಸದ್ಬಳಕೆ ಆಗ್ತದೆ. ಯಾಕೆಂತಂದ್ರೆ ಇವುಗಳ ಬೇರೆ ಬೇರೆ ಬಹುಬೆಳೆ, ಅಂತರ ಬೆಳೆ, ಮಿಶ್ರ ಬೆಳೆಗಳನ್ನು ಮಾಡಿದಾಗ ಅದರ ಬೇರಿನ ಮಟ್ಟ ಒಂದೊಂದು ಬೆಳೆಯಲ್ಲೂ ಕೂಡ ಒಂದೊಂದು ಆಳದಲ್ಲಿರ್ತದೆ. ಹಂಗಾಗಿ ನೀರು ಮತ್ತು ಪೋಷಕಾಂಶಗಳನ್ನು ವಿವಿಧ ಆಳದಿಂದ ಅವು ಬೆಳೆಗಳು ಸದ್ಬಳಕೆಯನ್ನು ಅವು ಮಾಡ್ಕೊಳ್ಳುವಂಥದ್ದು. ಅದೇ ರೀತಿ ಮೇಲ್ಗಡೆಯಿಂದ ಸೂರ್ಯನ ಕಿರಣಗಳನ್ನು, ಬೇಕಂದ್ರೆ ಬೇರೆ ಬೇರೆ ಬೆಳೆಗಳು ಬೇರೆ ಬೇರೆ ಎತ್ತರದ ಬೇರೆ ಬೇರೆ ಎತ್ತರದಲ್ಲಿರ್ತವೆ, ಅವಾಗ ಸೂರ್ಯನ ಕಿರಣಗಳನ್ನು ಕೂಡ ಅವು ಚೆನ್ನಾಗಿ ಬಳಕೆಯನ್ನು ಮಾಡಿಕೊಂಡು ಪೋಷಕಾಂಶಗಳನ್ನು ಬಳಕೆ ಮಾಡಿಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ತವೆ. ಕಳೆಗಳನ್ನು ಕೂಡ ನಿಯಂತ್ರಣ ಮಾಡ್ತವೆ, ಯಾಕಂದ್ರೆ ಕಳೆಗಳು ಬೆಳಿಬೇಕು ಅಂತ ನೆರೆದಕ್ಕೆ ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಕಳೆ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಈ ಮಿಶ್ರ ಬೆಳೆ, ಬಹು ಬೆಳೆಗಳನ್ನು ನಾವು ಹಾಕೊಂಡಾಗ, ಅಂತರ ಬೆಳೆಗಳನ್ನು ಹಾಕೊಂಡಾಗ ಸೂರ್ಯನ ಕಿರಣ ಭೂಮಿ ಮೇಲೆ ಬೀಳೋದು ಕಡಿಮೆ ಆಗುತ್ತೆ, ಅವಾಗ ಕಳೆಗಳ ಪ್ರಮಾಣ ಕೂಡ ಕಡಿಮೆ ಆಗುವಂಥದ್ದು. ಮತ್ತೆ ಇಲ್ಲಿ ಒಂದು ಮಾತು ಹೇಳಿದ್ರಿ ನೀವು, ರೋಗ ಕೀಟಗಳ ಹರಡುವಿಕೆ ಅಥವಾ ಅದರ ಉಪದ್ರವ ಒಂದು ಕಡಿಮೆ ಅಂತ, ಯಾಕೆ? ಈ ರೋಗ ಮತ್ತು ಕೀಟಗಳು ಹರಡೋದಕ್ಕೆ ಮುಖ್ಯವಾಗಿ ಏನಪ್ಪ ಅಂತ ಒಂದು ಓಸ್ಟ್ ಬೇಕು. ಓಸ್ಟ್ ಅಂತಂದ್ರೆ ಅದು ಬೆಳೆಯೋದಕ್ಕೆ ಒಂದು ಗಿಡ ಬೇಕು. ಅದಕ್ಕೆ ಗಿಡ, ಎಲ್ಲ ಗಿಡದ ಮೇಲೆ ಎಲ್ಲ ಕೀಟಗಳು ಕೂಡ ಕೂರೋದಿಲ್ಲ, ಯಾಕೆಂದ್ರೆ ಅದರದ್ದು ಜೀವನ ಚಕ್ರ ಇರುತ್ತೆ. ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡಬೇಕಂದ್ರೆ ಆ ಗಿಡಗಳು ದೊರಕಿದಾಗ ಮಾತ್ರ. ಮತ್ತು ಕೆಲವೊಂದು ರೋಗಗಳು, ಫಂಗಸ್ ಅಂದ್ರೆ ಶಿಲೀಂಧ್ರದಿಂದ ಬರುವಂಥ ರೋಗಗಳು, ಕೆಲವೊಂದು ಹರಡುವಿಕೆ ಹೆಂಗಿರುತ್ತಪ್ಪ ಅಂತಂದ್ರೆ ಅದು ಗಾಳಿ ಮೂಲಕ ಹರಡುವಿಕೆ ಅಂತ ಇರ್ತದೆ. ಆಮೇಲೆ ಕೆಲವೊಂದು ಕೀಟಗಳು, ಉದಾಹರಣೆ ಬಿಳಿ ನೊಣ ಅಂತ ಹೇಳ್ತೀವಿ, ಬಿಳಿ ನೊಣ ಅವ ಅಂತ ಬಿಳಿ ನೊಣ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗಬೇಕಾದ್ರೆ ಗಾಳಿ ಕೂಡ ಸಪೋರ್ಟ್ ಮಾಡ್ತದೆ. ಹಂಗಾಗಿ ನಾವು ಮಿಶ್ರ ಬೆಳೆ ಅಥವಾ ಅಂತರ ಬೆಳೆಗಳನ್ನು ಬೆಳೆದಾಗ ಅವೇನಂತ ಒಂದಕ್ಕೊಂದು ತಡೆಗೋಡತರ, ಈ ಬೆಳೆಯಿಂದ ಆ ಬೆಳೆಗೆ ಕೀಟ ಹೋಗೋದಕ್ಕೆ ಒಂದು ತಡೆಗೋಡತರ ಅದು ನಿರ್ಮಾಣ ಆಗ್ತದೆ. ಆ ತಡೆಗೋಡ ನಿರ್ಮಾಣ ಆದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಕೀಟ ಮತ್ತು ರೋಗಗಳ ಪಸರುವಿಕೆ ಕಡಿಮೆ, ಮತ್ತು ಅದು ಯಾವುದೇ ಕಾರಣ ಕೂಡ ವೋಸ್ಟ್ ಆಗಿ ಅಂದರೆ ಅದಕ್ಕೊಂದು ಆಹಾರ ಕೊಡುವಂಥ ಒಂದು ಬೆಳೆಯಾಗಿ ಅದು ಪರಿವರ್ತನೆ ಇರೋದು, ಸಪೋರ್ಟ್ ಮಾಡೋದಿಲ್ಲ ಕೀಟ ಮತ್ತು ರೋಗಗಳನ್ನು, ಹಂಗಾಗಿ ಅವುಗಳ ಪ್ರಮಾಣ ಕಡಿಮೆ ಆಗುವಂಥದ್ದು. ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಬೆಳೆ ಪದ್ಧತಿ ವಿಭಿನ್ನವಾಗಿ ಇರುತ್ತೆ. ಕೆಲವೊಂದು ಮಳೆ ಮಲೆನಾಡು, ಕೆಲವೊಂದಷ್ಟು ಕರಾವಳಿ ಪ್ರದೇಶ. ಹಾಗಾಗಿ ಇಲ್ಲಿ ಹೇಗೆ ಮಾಡಬಹುದು? ಸಾವಯವ ಕೃಷಿಗೆ ರೈತರು ಇಲ್ಲಿ ಮುಂಚಿನಿಂದನೂ ಒಲವು ತೋರಿಸ್ತಾರೆ ಮತ್ತು ಅದರ ಮೇಲೇನೆ ಅವಲಂಬನೆ ಆಗಿದ್ದಾರೆ. ಹೌದು, ಇಲ್ಲಿ ಸಾವಯವ ಕೃಷಿಗೆ ಸಾವಯವ ಕೃಷಿ ಇಲ್ಲಿನ ರೈತರು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಮತ್ತು ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಸಾಕಷ್ಟು ರೈತರು ಇದನ್ನ ಇಂಥ ಆಧುನಿಕ ಯುಗ ಬಂದರೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆಯನ್ನು ಮಾಡ್ತಿಲ್ಲ. ಅವ್ರಿಗೇನಂತ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದ್ರೆ ನಮ್ಮ ಭೂಮಿ ಫಲವತ್ತು ಮಣ್ಣು ಹಾಳಾಗುತ್ತೆ, ಭೂಮಿ ಹಾಳಾಗುತ್ತೆ ಒಂದು ಅನ್ನೋ ಒಂದು ಇದರಿಂದ ಸಾಕಷ್ಟು ರೈತರು ಬಳಕೆ ಮಾಡ್ತಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದು ಇಂಥ ಒಂದು ಈ ಸ್ಥಿತಿಯಲ್ಲಿ ನಾವು ಯಾವ ರೀತಿ ಬೇರೆ ಬೇರೆ ಬೆಳೆ ಪದ್ಧತಿಗಳನ್ನು ಅನುಸರಿಸಬಹುದಪ್ಪ ಅಂತಂದ್ರೆ, ಇದಕ್ಕೆಲ್ಲ ಈಗ ಆಲ್ರೆಡಿ ರೈತರು ಸಾಕಷ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಸಾಕಷ್ಟು ಅದು ಬಳಕೆ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಅದಕ್ಕೆ ಒಂದು ಚಾನ್ಸ್ ಇದೆ, ಇನ್ನೂ ಅದಕ್ಕೆ ಒಂದು ಆಪರ್ಚುನಿಟಿ ತುಂಬಾ ಜಾಸ್ತಿ ಇರುವಂತದ್ದು. ಉದಾಹರಣೆ ಅಂತಂದ್ರೆ ಈಗ ಅಡಿಕೆ, ಅಡಿಕೆ ಜೊತೆಗೆ ಬಾಳೆ, ಸಾಕಷ್ಟು ರೈತರು ಅಡಿಕೆ ಜೊತೆ ಬಾಳೆನ ಹಾಕೋದುಂಟು. ಮೊದಲಿನ ಮೂರು ವರ್ಷ ನಾಲ್ಕು ವರ್ಷದ ತನಕ ಕೂಡ ಅಡಿಕೆ ಒಳಗಡೆ ಬಾಳೆನ ಆರಾಮಾಗಿ ನಾವು ಅದನ್ನ ಬೆಳ್ಕೊಳ್ಳೋದ್ರಿಂದ ನಮಗೆ ಮೊದಲ ಮೂರು ನಾಲ್ಕು ವರ್ಷಗಳಲ್ಲಿ ಆಗುವ ಅಡಿಕೆಗೆ ಬೇಕಾಗಿರುವ ಆಗಿರುವಂತಹ ಖರ್ಚು ವೆಚ್ಚಗಳನ್ನು ನಾವು ಬಾಳೆಯಿಂದ ನಾವು ಅದರಲ್ಲಿ ನಾವು ಅದನ್ನ ಮೀಟ್ ಅನ್ನು ಮಾಡಬಹುದು. ಅದೇ ರೀತಿ ನಾವು ಪೈನಾಪಲ್ ಅನ್ನು ಕೂಡ ಅಡಿಕೆ ಮಧ್ಯಗಳನ್ನು ನಾವು ಹಾಕೊಳ್ಳುವಂಥದ್ದು, ಅದರಿಂದ ಕೂಡ ನಾವು ಮೊದಲಿನ 3-4 ವರ್ಷದಲ್ಲಿ ಬಾಗುವಂತಹ ಖರ್ಚು ವೆಚ್ಚಗಳನ್ನು ನಾವು ನಿವಾರಣೆಯನ್ನು ಮಾಡುವಂಥದ್ದು. ಮತ್ತೆ ಅಡಿಕೆ ದೊಡ್ಡದಾದ್ಮೇಲೆ ಕೂಡ ನಾವು ಅಡಿಕೆ ಜೊತೆಗೆ ಕಾಳು ಮೆಣಸು ಮತ್ತೆ ಅಡಿಕೆ ಜೊತೆಗೆ ಇನ್ನು ಕೆಲವೊಂದು ಗೆಡ್ಡೆ ಗೆಣಸುಗಳನ್ನು ಹಾಕೊಳ್ಳುವಂಥದ್ದು, ತೆಂಗಿನ ಮರಗಳು ತೆಂಗಿನ ಮರಗಳ ಮಧ್ಯೆ ನಾವು ಹೂವಿನ ಬೆಳೆಗಳು ಅಂದ್ರೆ ಉದಾಹರಣೆ ಸೇವಂತಿಗೆ ಇರಬಹುದು ಅಥವಾ ಚೆಂಡು ಹೂವು ಅಂತ ಹೇಳ್ತೀವಿ ಅಂತ ಬೆಳೆಗಳ ಹೂವಿನ ಬೆಳೆಗಳನ್ನು ಬೆಳ್ಕೊಳ್ಳುವಂಥದ್ದು ಇರಬಹುದು. ಇಂದು ಮತ್ತೆ ಕೆಲವೊಂದು ತರಕಾರಿ ಬೆಳೆಗಳನ್ನು ಉದಾಹರಣೆ ಅಂತಂದ್ರೆ ಕರಿಬೇವು ಅಂತ ಹೇಳ್ತೇವೆ, ಕರಿಬೇವನ್ನು ಹಾಕೊಳ್ಳುವಂಥದ್ದು. ಮತ್ತೆ ಕೆಲವೊಂದು ಗೆಡ್ಡೆ ಗೆಣಸುಗಳನ್ನು ಕೂಡ ನಾವು ಹಾಕೊಳ್ಳೋದ್ರಿಂದ ನಾವು ಅಂತರ ಬೆಳೆ ಮಿಶ್ರ ಬೆಳೆ ಪದ್ಧತಿಗಳನ್ನು ಸರಿಸಿ ನಾವು ಲಾಭವನ್ನು ನಾವು ಜಾಸ್ತಿ ಮಾಡ್ಕೋಬಹುದು. ನಾವು ಸಾವಯವ ಗೊಬ್ಬರ ಅಂದ ತಕ್ಷಣ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಕಳಿಸಿದ ಗೊಬ್ಬರ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ಸಾವಯವ ಪದಾರ್ಥಗಳು ಇರ್ತಾವಲ್ಲ, ಎಷ್ಟೋ ಗರಿಗಳು ಇರಬಹುದು ಅಥವಾ ಬಾಳೆಯನ್ನ ತೆಗೆದ ನಂತರ ದಿಂಡು ಇರಬಹುದು, ಕಸ ಕಡ್ಡಿ ಇರಬಹುದು, ಇವುಗಳನ್ನು ಹೇಗೆ ಬಳಸ್ಕೊಳ್ಳೋದು? ಈಗ ಕೆಲವು ಶೂನ್ಯ ಕೃಷಿ ಅಂತ ಒಂದಿದೆ. ಆ ಶೂನ್ಯ ಕೃಷಿಯಲ್ಲಿ ಎಲ್ಲ ಹೇಳೋದೇನೆಂದ್ರೆ ಅದರಲ್ಲಿ ಏನು ನಮ್ಮ ಬಂಡವಾಳ ತುಂಬಾ ಕಡಿಮೆ ಇರುತ್ತೆ. ನಾವು ಯಾವ ರೀತಿ ತೋಟಗಳು ಒಲೆಗಳು ಇರ್ತದೋ ಅಂದ್ರೆ ಈಗ ಅಡಿಕೆ ತೋಟದಲ್ಲಿ ಅಡಿಕೆ ಎಲೆಗಳು ಬೀಳುತ್ತದೆ, ಆ ಎಲೆಗಳನ್ನು ನಾವು ಅಲ್ಲೇ ಬಿಡುವಂಥದ್ದು, ಅಂದ್ರೆ ಅದು ಅಲ್ಲೇ ನಂತರ ಕೊಳತು ಹೋಗಬೇಕು ಅನ್ನೋದು ಒಂದು, ಅದು ಒಂದು ಪದ್ಧತಿ. ಹೌದು, ಅದರ ರೀತಿ ಮಾಡೋದ್ರಿಂದ ಕೂಡ ನಾವು ಕಳೆಗಳನ್ನು ನಿರ್ವಹಣೆ ಮಾಡಕ್ ಅದು ಕೂಡ ಯೂಸ್ ಆಗುತ್ತೆ. ಅಲ್ಲೇ ಬಿದ್ದ ಗರಿಗಳನ್ನು ಅಲ್ಲೇ ಹರಡೋದ್ರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಇನ್ನೂ ಸ್ವಲ್ಪ ನಾವು ಅದನ್ನು ಸದ್ಬಳಕೆ ಇನ್ನೂ ಚೆನ್ನಾಗಿ ಬಳಕೆ ಮಾಡ್ತೀವಿ ಅಂತಂದ್ರೆ, ಉದಾಹರಣೆ ಅಡಿಕೆ ಸಿಪ್ಪೆ ಇರ್ಬೋದು, ತೆಂಗಿನ ಗರಿಗಳಿರ್ಬೋದು, ಅಡಿಕೆ ಎಲೆಗಳಿರ್ಬೋದು ಅಥವಾ ಅಡಿಕೆ ಮೊಟ್ಟೆಗಳಿರ್ಬೋದು, ಇವನ್ನೆಲ್ಲ ನಾವು ಬಳಕೆ ಮಾಡ್ತೀವಿ ಅಂತಂದ್ರೆ ಅದನ್ನು ನಾವು ಅಥವಾ ಬಾಳೆ ದಿಂಡುಗಳಿರ್ಬೋದು ಅವುಗಳನ್ನು ಬಳಕೆ ಮಾಡ್ತೀವಿ ಅಂತಂದ್ರೆ ಅವುಗಳನ್ನು ತಗೊಂಡು ಒಂದು ತೋಟದ ಒಂದು ಮೂಲೆಯಲ್ಲಿ ಒಂದು ನಾವು ಚಿಕ್ಕದಾಗಿ ಒಂದು ತೊಟ್ಟಿಯನ್ನು ನಾವು ಮಾಡ್ಕೊಳ್ಳುವಂಥದ್ದು ಅಥವಾ ಗುಂಡಿಯನ್ನು ನಾವು ಮಾಡ್ಕೊಳ್ಳುವಂಥದ್ದು. ಇಲ್ಲ ನಾನು ಗುಂಡಿ ಮಾಡ್ಕೊಳ್ಳೋದಿಲ್ಲ ಅಂತ ನೆರಳಿರುತ್ತೆ, ನೆರಳಿರೋ ಒಂದು ಕಡೆ ನಾವು ಇವೆಲ್ಲ ಮೆಟೀರಿಯಲ್ಸ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಾಪ್ ಮಾಡುವಂತಂದ್ರೆ ಚೆನ್ನಾಗಿ ಚಿಕ್ಕದಾಗಿ ಅದನ್ನ ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡೋದ್ರಿಂದ ಏನಪ್ಪ ಒಂದು ಅನುಕೂಲ ಅಂತಂದ್ರೆ ಬಿಸಿ ಬೇಗ ಕೊಳೆಯೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಾವು ಸಗಣಿ ಗೊಬ್ಬರಗಳನ್ನ, ಸಗಣಿ ಅಂತಂದ್ರೆ ಸಗಣಿನ ನೀರಿನ ಜೊತೆ ಮಿಕ್ಸ್ ಮಾಡಿ ಅದನ್ನ ಲಿಕ್ವಿಡ್ ಪ್ರಮಾಣದಲ್ಲಿ ಮಾಡೋ ಅಂದ್ರೆ ಗೊಬ್ಬರ ಅಂತ ಹೇಳ್ತೀವಿ, ಸಗಣಿ ಗೊಬ್ಬರ ಅಂತ ಹೇಳಿ ಕರೀತಾರೆ. ಸಗಣಿನ ನೀರು ಪ್ರಮಾಣದಲ್ಲಿ ಮಾಡಿಬಿಟ್ಟು ಅದನ್ನ ಒಂದು ಲೇಯರು ಈ ಚಾಪ್ ಅದ ಕಟ್ ಮಾಡಿರುವಂತಹ ಎಲ್ಲಾ ವೇಸ್ಟೇಜ್ಗಳು ಅಂದ್ರೆ ಎಲ್ಲಾ ಪದಾರ್ಥಗಳು ಸಾವಯವ ಪದಾರ್ಥಗಳನ್ನ ಆರಡಿ ಅದ್ರ ಮೇಲೆ ಒಂದು ಲೇಯರ್ ಅಂದ್ರೆ ಒಂದು ಪದರ ಈ ಸಗಣಿ ಮತ್ತು ನೀರಿನ ಮಿಶ್ರಣ ಒಂದೊಂದು ಪದರ ಹರಡುವಂಥದ್ದು. ಆ ಸಗಣಿ ನೀರಿಗೆ ಬೇಕಾದ್ರೆ ನಾವು ಸೂಕ್ಷ್ಮಣಜೀವಿಗಳು ಈಗೆಲ್ಲ ಡಿಕಂಪೋಸರ್ ಅಂತೇಳಿ ವೇಸ್ಟ್ ಡಿಕಂಪೋಸರ್ ಅಂತೇಳಿ ಸೂಕ್ಷ್ಮಣಜೀವಿಗಳ ಮಿಶ್ರಣ ಕೂಡ ಈಗ ಮಾರ್ಕೆಟಲ್ಲಿ ಸಿಗುತ್ತೆ, ತುಂಬಾ ಕಡಿಮೆ ರೇಟಿಗೆ ಸಿಗ್ತದೆ. ಅದನ್ನು ಕೂಡ ಬಳಕೆ ಮಾಡ್ಕೊಂಡ್ರೆನಪ್ಪ ಅಂದ್ರೆ ಸ್ವಲ್ಪ ಬೇಗ ಕೊಳೆಯುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಅಂದ್ರೆ ಬೇಗ ಅದು ಕೊಳೆಯುತ್ತೆ. ಅಡಿಕೆ ಸಿಪ್ಪೆಯಂತ ಪದಾರ್ಥಗಳು ಕೂಡ ಈಗ ಬೇಗ ಕೊಳೆಯುವಿಕೆ ಮಾಡೋದಕ್ಕದು ಡಿಕಂಪೋಸರ್ ಅನ್ನೋ ಒಂದು ಸೂಕ್ಷ್ಮಣ ಜೀವಿಗಳ ಮಿಶ್ರಣ ಸಹಾಯ ಮಾಡುತ್ತೆ. ಇಂಥ ಮಿಶ್ರಣಗಳನ್ನು ನಾವು ಕೊಟ್ಟಿಗೆ ಗೊಬ್ಬರದ ಮಿಶ್ರಣ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಪದರ ಈ ಸಾವಯವ ಪದಾರ್ಥಗಳ ಮೇಲೆ ಹರಡೋದು, ನಂತರ ಒಂದು ಪದರ ಕೊಟ್ಟಿಗೆ ಗೊಬ್ಬರದ ಮಿಶ್ರಣವನ್ನು ಹರಡೋದು, ನಂತರ ಇನ್ನೊಂದು ಪದರ ನಾವು ಸಾವಯವ ಪದಾರ್ಥಗಳು ಈಗ 2-3 ಲೇಯರ್ ಅನ್ನು ಹರಡಿ ಅದ್ರ ಮೇಲ್ಗಡೆ ಒಂದು ಲೇಯರ್ ಮಣ್ಣಿನಿಂದ ತೆಳುವಾದ ಮಣ್ಣಿನಿಂದ ಅದು ತೆಳುವಾದ ಗೊಬ್ಬರದಿಂದ ನಾವು ಅದನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಡೋದು. ಇದೆಲ್ಲ ನೆರಳಲ್ಲೇ ಮಾಡಿದ್ರೆ ಇದು ಬೇಗ ಕೊಳೆಯೋದಕ್ಕೆ ಅದು ಸಹಾಯ ಮಾಡುತ್ತೆ. ಎಂಥದೇ ಇರ್ಬೋದು, ಬರೀ ಸಾವಯವ ಪದಾರ್ಥ ಅಂತಂದ್ರೆ ತೆಂಗಿನ ಮರದ ಎಲೆನೆ ಅಂತಲ್ಲ ಅಥವಾ ಅಡಿಕೆ ಮರದ ಎಲೆನೆ ಅಂತಲ್ಲ, ನಮ್ಮ ಬೇಲಿಯಲ್ಲಿ ಬೆಳೆಯುವಂಥದ್ದು, ನಮ್ಮ ಅಥವಾ ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಬೆಳೆಯುವಂತ ನಮ್ಮ ಕಳೆಗಳಿರ್ಬೋದು, ಏನೇನು ಕಳೆಗಳಿರ್ತಾವಲ್ಲ ಇವನ್ನೆಲ್ಲವನ್ನು ಕೂಡ ನಾವು ವೇಸ್ಟ್ ಆಗಿ ಡಿಕಂಪೋಸ್ ಮಾಡಿಬಿಟ್ಟು ನಾವು ಅದನ್ನ ಗೊಬ್ಬರವಾಗಿ ಅದನ್ನ ನಾವು ಪರಿವರ್ತನೆ ನಾವು ಮಾಡ್ಕೊಳ್ಳೋಣ. ಬಯೋಡೈಜೆಸ್ಟರ್ ಅಂತ ಬಂದಿತ್ತಲ್ಲ, ಅದು ಹೇಗೆ? ಬಯೋಡೈಜೆಸ್ಟರ್ ನೀವು ಸಾಕಷ್ಟು ರೈತರು ಈಗ ಬಳಕೆ ಮಾಡ್ತಿದ್ದಾರೆ, ಇದನ್ನ ತುಂಬಾ ಜನ ಸಕ್ಸಸ್ ಆಗಿದ್ದಾರೆ. ಇದ್ರ ಜನ ಈಗ ಕಳೆಗಳ ಏನು ದೊಡ್ಡ ತೊಟ್ಟಿ ಮಾಡ್ಕೊಂಡಿರ್ತಾರೆ ಮನೆ ಹತ್ರ, ಎಲ್ಲ ಸಗಣಿ ಮತ್ತೆ ಕೊಟ್ಟಿಗೆ ತೊಳೆದಿರೋ ನೀರೆಲ್ಲ ಬಂದು ಏನಾಗುತ್ತೆ, ಬಯೋಡೈಜೆಸ್ಟರ್ ತೊಟ್ಟಿಗೆ ಬಂದು ಬೀಳುತ್ತೆ. ಅದರಲ್ಲಿ ಆ ತೊಟ್ಟಿಗೆ ಎಲ್ಲ ಕಳೆಗಳನ್ನ ಮತ್ತೆ ಅಡಿಕೆ ಸಿಪ್ಪೆಯನ್ನಿರ್ಬೋದು ಅಥವಾ ಏನೇನು ತೋಟದಲ್ಲಿ ಸಿಗುವಂತ ಸಾವಯವ ವಸ್ತುಗಳನ್ನಿರ್ಬೋದು ಅದನ್ನೆಲ್ಲ ತಂದ್ಬಿಟ್ಟು ಏನು ಅಂತ ಅದರಲ್ಲಿ ತುಂಬುವಂಥದ್ದು, ಆಮೇಲೆ ಅವನ್ನ ಕೊಳೆಯೋದಕ್ಕೆ ನಾವು ಬಿಡುವಂಥದ್ದು. ಕೊಳೆಯೋದಕ್ಕೆ ಬಿಡೋ ಟೈಮಲ್ಲಿ ನಮ್ಮ ಗಂಜಲ ಇರ್ಬೋದು ಸಗಣಿ ಇರ್ಬೋದು ಎಲ್ಲ ಕೂಡ ಅದರಲ್ಲಿ ಬಂದು ಶೇಖರಣೆ ಆಗ್ತಾ ಇರ್ತದೆ. ಅದು ಚೆನ್ನಾಗಿ ಕೊಳೆತ ನಂತರ ಅದನ್ನ ಫಿಲ್ಟರ್ ಮಾಡಿಬಿಟ್ಟು ಡ್ರಿಪ್ ಮೂಲಕ ಅಥವಾ ಸ್ಪ್ರಿಂಕ್ಲರ್ ಮೂಲಕ ನಮ್ಮ ಕೆಳಗಡೆ ಇರುವಂತ ತೋಟಗಳಿಗೆ ಅದನ್ನ ನಾವು ಒದಗಿಸುವಂಥದ್ದು. ಇದು ತುಂಬಾ ಉತ್ತಮವಾದಂತ ಒಂದು ಪದ್ಧತಿ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಈ ರೀತಿ ಕೊಳೆಯೋದ್ರಿಂದ ಏನಾಗುತ್ತೆ, ಸೂಕ್ಷ್ಮಾಣು ಜೀವಿಗಳ ಒಂದು ಸಂತತಿ ತುಂಬಾ ವೃದ್ಧಿ ಆಗ್ತದೆ. ಅಷ್ಟು ಸೂಕ್ಷ್ಮಣ ಜೀವಿಗಳಿರುವಂತ ನೀರನ್ನು ನಾವು ಬಳಕೆ ಮಾಡೋದ್ರಿಂದ ಮಣ್ಣಲ್ಲಿರುವಂತ ಸೂಕ್ಷ್ಮಣ ಜೀವಿಗಳ ಸಂಖ್ಯೆ ಕೂಡ ವೃದ್ಧಿ ಆಗ್ತದೆ, ಮತ್ತು ಮಣ್ಣಲ್ಲಿ ಭೂಮಿ ನೀರನ್ನು ಹಿಡಿದಿಡುವಂತ ಒಂದು ಪ್ರಮಾಣ ಕೂಡ ಅಲ್ಲಿ ಜಾಸ್ತಿ ಆಗ್ತದೆ. ಮತ್ತೆ ಇನ್ನೊಂದೇನಂತಂದ್ರೆ ಈ ಗಂಜಲ ಇದೆಯಲ್ಲ, ಗಂಜಲಗಳ ಸದ್ಬಳಕೆಯನ್ನು ನಾವು ಬಯೋಡೈಜೆಸ್ಟರ್ಗಳ ಮೂಲಕ ನಾವು ಮಾಡ್ಕೊಳ್ಳುವಂಥದ್ದು. ಯಾಕೆ ಅಂತಂದ್ರೆ ಗಂಜಲದಲ್ಲಿ ಇರುವಷ್ಟು ಪೋಷಕಾಂಶಗಳು ಕೊಟ್ಟಿಗೆ ಗೊಬ್ಬರಕ್ಕಿಂತನೇ ತುಂಬಾ ಒಳ್ಳೆ ಪೋಷಕಾಂಶಗಳು ಗಂಜಲದಲ್ಲಿ ಇರ್ತದೆ. ಅದನ್ನ ನಾವು ಯಾಕಂದ್ರೆ ಸಾಕಷ್ಟು ರೈತರು ಗಂಜಲಗಳ ಬಳಕೆ ಮಾಡ್ಬೇಕಂದ್ರೆ ಬಯೋಡೈಜೆಸ್ಟರ್ ತುಂಬಾ ಒಂದು